ಜೂಜು. ಪೊಲೀಸ್ ಇಲಾಖೆಯ ಮುಂಜಾಗ್ರತಾ ಕ್ರಮದಿಂದ ಅಪರಾಧಗಳಿಗೆ ಕಡಿವಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ವತಿಯಿಂದ ನಾಳೆ ಧರ್ಮಸ್ಥಳ ಸತ್ಯಯಾತ್ರೆ. ನಾಳೆ 125ನೇ ಆವೃತ್ತಿಯ ಮನ್ ಕಿ ಬಾತ್ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಂಗಳೂರು, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-180-1501 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ರಿವರ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರೀತಿಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಕೃಷಿಕರಾದ ಗೀತಾ ಲಕ್ಷ್ಮಿ ತಾಳ್ತಾಜೆ ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಿಸಿದವರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಪುತ್ತೂರು ತಾಲೂಕು ಉಪ್ಪಿನಂಗಡಿಯ ಪಂಜಳ ಎಂಬಲ್ಲಿನ ಗೀತಾ ಲಕ್ಷ್ಮಿ ತಾಳ್ತಾಜೆ ಇವರು. ಇವರು ಕಾಫಿ ಬೆಳೆ, ಅಡಿಕೆ ತೋಟ, ಹಾಗೆ ದೇಶಿ ದನಗಳ ಸಾಕಾಣಿಕೆ, ಅದರೊಂದಿಗೆ ಹೂದೋಟ, ಈ ಎಲ್ಲ ವಿಷಯದಲ್ಲಿ ಸಹ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಾವಯವ ಕೃಷಿ ಅಂತಲೇ ಹೇಳ್ಬೋದು. ಈಗಾಗಲೇ ನಾವು ದನಗಳನ್ನೆಲ್ಲ ನೋಡಿಕೊಂಡು ಬಂದೆವು, ತುಂಬ ಬಗೆಯ ದೇಶಿ ದನಗಳನ್ನು ನೋಡಿದೆವು, ತುಂಬ ಖುಷಿಯಾಯಿತು. ಹಾಗೆ ಅವರೊಂದಿಗೆ ನಾವು ಒಂದಿಷ್ಟು ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ಈಗ ಒಂದು 5-6 ವರ್ಷಗಳಿಂದ ನೀವು ಈ ಆಕಾಶವಾಣಿಯ ನಂಟು ಹೊಂದಿದ್ದೀರಿ ಅಂತೇಳಿ ತಿಳ್ಕೊಂಡೆವು. ಆ ಒಂದು ನಂಟಿನ ಒಂದು ವಿಶೇಷತೆ ಇರಬಹುದು ಇವತ್ತಿನ ನಮ್ಮ ಭೇಟಿ ಸಹ. ಈ ಒಂದು ಬದಲಾವಣೆ, ಒಂದು 5-6 ವರ್ಷಗಳ ನಂತರ ಈ ನಿಮ್ಮ ಕೃಷಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ನೀವು ಕಂಡಿದ್ದೀರಾ ಈ ಸಾವಯವ ಕೃಷಿ? ಖಂಡಿತ, ಬಹಳಷ್ಟು ಬದಲಾವಣೆ ಆಗಿದೆ ನಮ್ಮ ಕೃಷಿಯ ಒಂದು ಅಳವಡಿಕೆ. ನಮ್ಮ ತೋಟದಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ, ಅದು ಮೊದಲಿಂದ ಹೇಗಿತ್ತು, ಈಗ ಯಾವ ರೀತಿ ಮಾಡ್ತಾ ಇದ್ದೇವೆ, ಅದು ಬಹಳಷ್ಟು ಬದಲಾವಣೆ ಆಗಿದೆ. ಒಂದನೇ, ನಾವು ದೇಸಿ ಹಸುಗಳು ಅಂತ ನೀವು ಹೇಳಿದರೆ, ಅದೇ ನಾವು ದೇಸಿ ಹಸುಗಳನ್ನೇ ಸಾಕ್ತೇವೆ. ಅಂದರೆ ಬೇರೆ ತಳಿಯ ಹಸುಗಳು ಇಲ್ಲ ನಮ್ಮಲ್ಲಿ. ನಾವು ಇದನ್ನು ನಾವು ಈ ಸ್ಲರಿ ಮಾಡಿ ತೋಟಕ್ಕೆಲ್ಲ, ಇದ್ರ ವರ್ಷದಲ್ಲಿ ಇಡೀ ತೋಟಕ್ಕೆ 2 ಅಥವಾ 3 ಬಾರಿ ನಾವು ಈ ದೇಸಿ ಹಸುವಿನ ಸ್ಲರಿಯನ್ನು ಗೊಬ್ಬರವನ್ನಾಗಿ ಬಳಸ್ತೇವೆ. ಅದೇ ರೀತಿ ನಾವು ಸ್ವಲ್ಪ ಅದು ಎಲ್ಲ ಸಾಕಾಗೋದಿಲ್ಲ, ಒಂದಷ್ಟು ಸ್ವಲ್ಪ ಬೇರೆ ನಾವು ಹೊರಗಿನಿಂದ ತರಬೇಕಾಗ್ತದೆ. ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಆ ಥರದ್ದು ಕೂಡ ಬಳಸ್ತೇವೆ. ಒಂದೇನೋ ಭೂಮಿಗೆ ಕಡಿಮೆ ಆದರೆ ಒಂದೊಂದಷ್ಟು ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸ್ತೇವೆ. ಸಂಪೂರ್ಣ ಸಾವಯವ ಅಂತಲ್ಲ, ಅದು ಅಗತ್ಯವಾದ ಮಣ್ಣಿಗೆ ಅಗತ್ಯವಾದಂತಹ ಒಂದು ಸ್ವಲ್ಪಷ್ಟು ರಾಸಾಯನಿಕವನ್ನು ಕೂಡ ಬಳಸ್ತಾ ಇದ್ದೇವೆ. ಆಮೇಲೆ ಬದಲಾವಣೆ ಅಂತ ಹೇಳಿದರೆ, ನಾವು ಕಾಫಿ ಕೃಷಿ ಅಂದರೆ ನಾವು ಸುಮಾರು 30 ವರ್ಷಗಳಿಂದ ಕಾಫಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈಗ ಇತ್ತೀಚೆಗೆ 1 ವರ್ಷದಿಂದ ಇದಕ್ಕೆ ಒಂದು ಸ್ವಲ್ಪ ಈ ನಮ್ಮ ಈ ದಕ್ಷಿಣ ಕನ್ನಡದ ಅಥವಾ ಈ ಪುತ್ತೂರು, ಸುಳ್ಯ, ಬಂಟ್ವಾಳ ಈ ತಾಲೂಕಿನ ಪರಿಸರದಲ್ಲಿ ಕಾಫಿಯನ್ನು ಬೆಳೆಯಬಹುದು ಅಂತ ಹೇಳೋದನ್ನು ನಮಗೆ ಕಾಫಿ ಏನು ಬೋರ್ಡಿನವರು ಅಧಿಕಾರಿಗಳು ಬಂದು ನಮ್ಮ ತೋಟಕ್ಕೆ ಬಂದು ಭೇಟಿ ಕೊಟ್ಟು ಅವರಿಗೂ ಒಂದು ಇದನ್ನು ನೋಡಿ ಅವರಿಗೂ ಕೂಡ ಇಲ್ಲಿ ಖಂಡಿತ ಬೆಳಿಬಹುದು ಅಂತ ಹೇಳೋದನ್ನು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಇನ್ನಷ್ಟು ನಾವು ಗಿಡಗಳನ್ನು ಈ ವರ್ಷ ನಾಟಿ ಮಾಡಿದ್ದೇವೆ. ಈಗಾಗಲೇ ಒಂದು 250 ಗಿಡದಲ್ಲಿ ಫಸಲು ಬರ್ತಾ ಇದೆ. ಈಗ ಮತ್ತಿನದ್ದು ನಾಟಿ 1-2 ವರ್ಷದಿಂದ ಮತ್ತೆ ಹೊಸ ಗಿಡಗಳಲ್ಲಿ ಕೂಡ ಕಾಫಿ ಬೆಳೆಯನ್ನು ನಾವು ಪಡಿತಾ ಇದ್ದೇವೆ. ಈ ಕಾಫಿ ಬೆಳೆಗೆ ಏನಾದರೂ ರೋಗಗಳು ಬರುವಂಥದ್ದು ಅಥವಾ ಅದರಲ್ಲಿ ಏನಾದರೂ ತೊಂದರೆಗಳು, ಸಾಧಕ ಬಾಧಕಗಳು ಅಂತ ಹೇಳ್ತೇವೆ, ಹೇಗೆ ಅದನ್ನು ನೀವು ಫೇಸ್ ಮಾಡ್ತೀರಾ ಅದು ಅದರಲ್ಲಿ ಬರುವಂತಹ ತೊಂದರೆಗಳಿಗೆ? ತೊಂದರೆ ಇದೆ. ಯಾಕೆಂತ ಹೇಳಿದ್ರೆ ನಮ್ಮದು ರೋಗ ಅಂತೇಳಿ ಅಂಥದ್ದು ನಮಗೆ ಅಷ್ಟು ಏನು ಗೊತ್ತಾಗೋದಿಲ್ಲ. ಆದರೆ ನಮಗೆ ತೊಂದರೆ ಆಗುವಂಥದ್ದು ನಮ್ಮ ತೋಟ ಸ್ಪ್ರಿಂಕ್ಲರ್ ಅಳವಡಿಸಿದ್ದೇವೆ ನಾವು ಅಡಿಕೆ ತೋಟಕ್ಕೆ. ತೋಟದ ಅಡಿಕೆ ತೋಟದ ಮಧ್ಯದಲ್ಲಿ ನಾವು ಕಾಫಿ ಗಿಡಗಳನ್ನು ನೆಟ್ಟದ್ದು. ಇದೇನಾಗ್ತದೆ ಅಂತೇಳಿ ಅದಕ್ಕೆ ನಾವು ಈ ಜನವರಿ ಫೆಬ್ರವರಿ ಡಿಸೆಂಬರ್ ತಿಂಗಳ ನಂತರ ಸ್ಟ್ರೆಸ್ ಕೊಡಬೇಕಾಗ್ತದೆ. ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತೇಳಿ ಅಡಿಕೆ ತೋಟಕ್ಕೆ ನಾವು ನೀರಾವರಿಯ ವ್ಯವಸ್ಥೆ ಮಾಡಲೇಬೇಕು. ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗದಿರುವ ಕಾರಣ ಇದು ಅದರಲ್ಲಿ ಫ್ಲವರಿಂಗ್ ಅಂತ ಹೇಳ್ತಾರೆ, ಹೂ ಬಿಡುವಂತಹ ಇದು, ಅದು ಒಮ್ಮೆಲೆ ಆಗೋದಿಲ್ಲ. ಒಮ್ಮೆಲೆ ಆದರೆ ನಮಗೆ ಅದನ್ನು ಕೊಯ್ಲಿಗೆ ಸುಲಭ ಆಗ್ತದೆ. ಇದೇನಾಗ್ತದೆ ಈ ಸ್ಟ್ರೆಸ್ ಸರಿಯಾಗಿ ಸಿಗದ ಕಾರಣ ಹೂವು ಮತ್ತೆ ಮತ್ತೆ ಹೂ ಸ್ವಲ್ಪ ಸ್ವಲ್ಪವಾಗಿಯೇ ಬಿಡುತ್ತಾ ಬರ್ತದೆ. ಆದರೆ ಒಳ್ಳೆ ಫಸಲು ಬರ್ತದೆ, ಆದರೆ ಒಂದೇ ಬಾರಿಗೆ ಕೊಯ್ಲಿಗೆ ಸಾಧ್ಯ ಆಗೋದಿಲ್ಲ. ಇದು ನಮಗೆ ಒಂದು ಸ್ವಲ್ಪ ತೊಂದರೆ ಕೊಡುವಂಥದ್ದು. ಹಾಗೆಂತೇಳಿ ನಮ್ಮಲ್ಲಿ ಕಾಫಿ ಕೃಷಿಗೆ ನಮಗೆ ಅನುಕೂಲ ಆಗುವಂತೆ ನಮ್ಮ ಕೆಲಸಗಾರರಿದ್ದಾರೆ, ಅವರು ಏನು ಅವರಿಗೆ ಅದರದ್ದು ಒಂದು ಒಂದಷ್ಟು ಅವರು ನಮ್ಮ ಈ ಮಡಿಕೇರಿಯಲ್ಲಿ ಅವರು ಅದನ್ನು ಒಂದು ಪರಿಣತಿ ಪಡೆದವರು, ಅಲ್ಲೇ ಇದ್ದವರು. ಹಾಗಾಗಿ ನಮಗೆ ಅವರು ಕೊಯ್ಲಿಗೆಲ್ಲ ಅಥವಾ ನಾವು ನಮ್ಮ ಮನೆ ಮಂದಿ ಕೂಡ ಅದನ್ನು ಮಾಡ್ತೇವೆ. ಅಂದರೆ ಇದನ್ನು ನಾನು ಯಾಕೆ ಕಾಫಿ ಬೆಳಿಬಹುದು ಅಂತೇಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಹೆಣ್ಣು ಮಕ್ಕಳಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಕೃಷಿ ಅಂತ ಹೇಳ್ಬಹುದು. ಅಂದ್ರೆ ಒಂದು ಸುಲಭವಾಗಿ ಮಾಡುವಂತದ್ದು. ಯಾಕೆಂತ ಹೇಳಿದ್ರೆ ಕಾಫಿ ಎತ್ತರಕ್ಕೆ ಏನು ಬಿಡುವಂತದಿಲ್ಲ, ಅದನ್ನು ಒಂದು ಮೂರುವರೆ ಫೀಟ್ ಅಥವಾ 4 ಫೀಟ್ ಅಂತಕ್ಕೆ ನಾವು ಪ್ರೋನಿಂಗ್ ಮಾಡ್ತೇವೆ, ಅದನ್ನು ತುದಿ ಚೂಡ್ತೇವೆ. ಆಮೇಲೆ ಅದರಲ್ಲಿ ಬರುವಂತಹ ಅದು ಇದನ್ನು ಮಾಡುವಂತದಲ್ಲಿ ಹೆಣ್ಣು ಮಕ್ಕಳೇ ಮಾಡುವಂತಷ್ಟು ಸುಲಭ. ಯಾಕಂತ ಹೇಳಿದ್ರೆ ಬಗ್ಗಿ ಕೆಲಸ ಮಾಡಬೇಕಾಗೇನಿಲ್ಲ. ಹಾಗೆ ಅದರದ್ದು ಬೇರೆ ಅದರ ಕಂಬಗೆಲ್ಲ ಬಂದು ಹೆಚ್ಚಿನ ಚಿಗುರೇನು ಬಂದಿದೆ ಅದನ್ನು ಚೀಟುವಂಥದ್ದು, ಇದನ್ನೆಲ್ಲ ನಾವೇ ಮಾಡುವಂಥದ್ದು. ಅದೇ ರೀತಿ ಕೊಯ್ಲಿಗೂ ಅಷ್ಟೇ, ಎತ್ತರ ಏನು ಇಲ್ಲ, ಬಗ್ಗಿಯೂ ಮಾಡಬೇಕಾಗಿಲ್ಲ. ನಾವು ನಿತ್ತಲ್ಲಿಯೇ ಮಾಡುವಂಥ ಕೆಲಸಗಳು ಅಂದರೆ ತೋಟದಲ್ಲಿ ಸುತ್ತಾಡ್ತಾ ನಾವು ಅದನ್ನೊಂದು ಖುಷಿಯಿಂದ ಮಾಡಬಹುದು. ಆ ರೀತಿ ಇದಂತೊಂದು ಕಾಫಿ ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಅದಕ್ಕೆ ತರಬೇತಿ ಏನಾದರೂ ತೆಕ್ಕೊಂಡಿದ್ರ ಅಥವಾ ನಿಮ್ಮದೇ ಅನುಭವದಲ್ಲಿ ನೀವು ಅದನ್ನು ಆರಂಭಿಸಿದ್ರ? ಇಲ್ಲ, ತರಬೇತಿ ಅಂತೇಳಿ ಏನು ತೆಕ್ಕೊಳ್ಳಿಲ್ಲ, ನಮ್ಮದೇ ಅನುಭವದಲ್ಲಿ. ಅಂದರೆ ನಾನು ಇಲ್ಲಿಗೆ ಬರುವಾಗಲೇ ಕಾಫಿ ಬೆಳೆ ಇತ್ತು, ಹಾಗೆ ಅದನ್ನು ನೋಡ್ತಾ ನೋಡ್ತಾ ನಾನು ಅದನ್ನು ಕಲಿತೆ, ಅದನ್ನು ಅದರಲ್ಲಿ ಒಂದು ಆಸಕ್ತಿ ಬಂತು, ಅದನ್ನು ಮುಂದುವರಿಸ್ತಾ ಇದ್ದೇವೆ. ಹಾಂ, ಈಗ ಕಾಫಿಗೆ ನಮಗೆ ಪೇಟೆಯಲ್ಲಿ ಮಾರ್ಕೆಟ್ ಧಾರಣೆ ಹೇಗಿದೆ? ನಿಮ್ಮ ಒಂದು ಅದಕ್ಕೆ ಹಾಕುವ ಏನು ನೀವು ಗೊಬ್ಬರ ಇರ್ಬೋದು, ಅದೆಲ್ಲ ಕೆಲಸ ಇರ್ಬೋದು, ಅದೆಲ್ಲ ನಮ್ಮ ಲೆಕ್ಕ ಮಾಡುವಾಗ ನಮಗೆ ಒಂದು ಕಾಫಿ ಬೆಳೆಯಲ್ಲಿ ಲಾಭ ಕಾಣ್ತೇವೆ ನಾವು? ಖಂಡಿತ, ಅದಂದ್ರೆ ನಮಗೆ ಕಾಫಿ ಬೆಳೆ ಖಂಡಿತ ಲಾಭದಾಯಕ ಅಂತಲೇ ಹೇಳ್ಬೋದು. ಇನ್ನೊಂದು, ನಮಗೆ ನಮ್ಮಲ್ಲಿ ಇರುವಂತ ಕೆಲಸಗಾರರಿಗೆ ವರ್ಷ ಪೂರ್ತಿ ಕೆಲಸ ಕೊಡ್ಲಿಕ್ಕೂ ಇದೊಂದು ಸಾಧ್ಯ ಆಗ್ತದೆ ಅಂತ ಹೇಳ್ತೇನೆ. ಯಾಕಂದ್ರೆ ಕಾಫಿಗೆ ಒಂದೊಂದು ಸ್ವಲ್ಪ ಅದನ್ನ ನಾನಾಗಲೇ ಹೇಳಿದ ಹಾಗೆ ಅದರದ್ದು ತುದಿ ಚಿಗುರು ತೆಗೆಯುವಂಥದ್ದು ಅಥವಾ ಅದರ ಒಂದು ಸವರುವಿಕೆ ಇರಬಹುದು, ಇದೆಲ್ಲ ಕೂಡ ಹೆಂಗಸರು ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕೆಲಸಗಾರರು, ಅವರಿಗೆ ಒಂದು ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ನಮಗೆ ಎಲ್ಲ ಕಡೆ ಈಗ ಕೆಲಸದವರ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ, ಆದರೆ ನಮಗೆ ಅಂತ ಸಮಸ್ಯೆ ಇಲ್ಲ. ಅಂದ್ರೆ ನಮ್ಮ ವರ್ಷ ಪೂರ್ತಿ ಕೆಲಸ ಇದೆ, ಹಾಗಾಗಿ ನಮ್ಮಲ್ಲಿ ಕೆಲಸಗಾರರು ಆ ಕೆಲಸಗಳು ಅವರಿಗೆ ಒಂದಲ್ಲ ಒಂದು ಕೆಲಸ ಕೊಡ್ತಾ ಇರುವ ಕಾರಣ ನಮಗೆ ಅದು ಉಳಿದ ನಮ್ಮ ಏನು ಬೆಳೆ ಇದೆ ಅದು ಕೂಡ ಅನುಕೂಲ ಆಗ್ತದೆ. ಅದನ್ನು ಕೃಷಿಗೂ ಅನುಕೂಲ ಆಗುವಂತಹ ರೀತಿಯಲ್ಲಿ ನಮಗೆ ಕಾಫಿ. ಆಮೇಲೆ ಇದ್ರದ್ರೆ ಇಲ್ಲಿ ಮಾರುಕಟ್ಟೆ ಅಥವಾ ಇದರ ವಿಚಾರ ಬಂದಾಗ ಮಾರುಕಟ್ಟೆ ನಮಗೆ ಇಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಇದನ್ನು ಚಿಕ್ಕಮಗಳೂರು ಇರಬಹುದು, ಮೂಡಿಗೆರೆ ಅಥವಾ ಸಕಲೇಶ್ಪುರ ಮಡಿಕೇರಿ ಈ ಕಡೆಗೆ ಹೋದಾಗ ನಮಗೆ ಇದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಂದಿಗೆ ನೀವು ಈ ದನ ಸಾಕಾಣಿಕೆ ಅದು ಸಹ ವಿಶೇಷವಾಗಿ ದೇಶಿ ದನ, ಆ ಒಂದು ಪ್ರೀತಿ ಬರಲಿಕ್ಕೆ ಕಾರಣ ಏನು ದೇಶಿ ದನವನ್ನು ಸಾಕಲಿಕ್ಕೆ? ನಮಗೆ ಅಂತಂದ್ರೆ ದೇಶಿ ಅಂದ್ರೆ ನಾವು ಮನೆಗೆ ಉಪಯೋಗಕ್ಕಷ್ಟೇ, ಇದನ್ನು ಹಾಲಿನ ಉಪಯೋಗಕ್ಕಷ್ಟೇ ನಾವು ದೇಶಿ ದನಗಳನ್ನು ಸಾಕ್ತಾ ಇದ್ದೇವೆ. ಈಗ ನಮಗೆ ಗೊತ್ತಿದೆ A1, A2 ಈ ಒಂದು ಅದನ್ನು ವಿಂಗಡಣೆ ಮಾಡಿದ್ದು ನಮಗೆ ನಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮ ಅಥವಾ ನಮ್ಮ ತೋಟಕ್ಕೆ ಅದು ನಮ್ಮ ದೇಶಿ ದನಗಳಾದ್ರೆ ಅದರ ಸೆಗಣಿ ಅಥವಾ ಅದರ ಗಂಗ್ಜಲ ಇದೆಷ್ಟು ಉತ್ತಮ ಅಂತೇಳಿ ಮನಗಂಡು ನಾವು ದೇಶಿ ತಳಿ ಆದ್ರೆ ಅಥವಾ ದೇಶಿ ದನಗಳೇ ಆದ್ರೆ ಒಳ್ಳೇದು ಅಂತ ಹೇಳಿ ನಾವು ಇದು ಯಾವುದೇ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಸಾಕ್ತಾ ಇಲ್ಲ, ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ, ಅದೇ ರೀತಿ ನಮ್ಮ ಕೃಷಿಯ ಒಂದು ಅನುಕೂಲಕ್ಕಾಗಿ ಸಾಕ್ತಾ ಇದ್ದೇವೆ. ಯಾವುದೆಲ್ಲ ದೇಶಿ ತಳಿಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿಗೆ ಸದ್ಯಕ್ಕೆ ಗಿರ್ ಇದೆ, ಹಾಗೆ ಸಾಯಿವಾಲ್, ಆಮೇಲೆ ದೇವನಿ ತಳಿದಿದೆ, ಆಮೇಲೆ ಮಲೆನಾಡು ಗಿಡ್ಡ ದನಗಳು ಒಂದು 5-6 ಇವೆ. ಕಪಿಲ ಮಲೆನಾಡು ಗಿಡ್ಡ ಅಂತ ತುಂಬಾ ಒಳ್ಳೆ, ಕಪಿಲ ದನ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದರೊಟ್ಟಿಗೆ ಈಗಿನ ವಿಶೇಷತೆ ಇರುವಂತ ಸಣ್ಣ ಪುಂಗನೂರು ತಳಿ ಸಹ ನೋಡಿದೆ ನಾನಲ್ಲಿ. ಪುಂಗನೂರು ತಳಿ ಅದೊಂದ್ರ ಅದರ ಒಂದು ವಿಶೇಷತೆ ಹೇಳ್ಬೋದು ನಿಮಗೆ ಗೊತ್ತಿರೋ ಪ್ರಕಾರ? ಪುಂಗನೂರು ತಳಿ ಕೂಡ ಹೌದು. ಈಗ ಒಂದು 1.5 ವರ್ಷದಿಂದ ಒಂದು ಕರು ಗಂಡು ಕರು, ಹಾಗೆ 1 ವರ್ಷದ ಒಂದು ಹೆಣ್ಣು ಕರು ನಮ್ಮಲ್ಲಿ ಇದೆ. ಇದರದ್ದು ವಿಶೇಷತೆ ಅಂದರೆ ಆಂಧ್ರದ ಇದರ ಮೂಲ ಅದ್ರೀಗ ಬಹಳ ಎತ್ತರ ಬೆಳೆಯುವುದಿಲ್ಲ, ಅದು ಬಹಳ ಗಿಡ್ಡ ತಳಿ ನೋಡಿರ್ಬೋದು ಎಲ್ಲರೂ ಅದನ್ನು. ಅದನ್ನು ಅಂದರೆ ಸಾಕುವುದಕ್ಕೆ ತುಂಬ ಸುಲಭ, ಅದೀಗಿನ ಹಾಲು ಅದು ಯಾವ ರೀತಿ ಕೊಡ್ತದೆ ಅಂತೇಳಿ ನಾವು ಇನ್ನಷ್ಟು ನೋಡಬೇಕು. ಆದರೆ ಅದನ್ನು ನಮ್ಮ ತುಂಬ ಪ್ರೀತಿ ಬಯಸ್ತವೆ ಅವು. ನಮಗೊಂದು ನಮ್ಮ ಒಡನಾಟ, ಮನುಷ್ಯರ ಒಡನಾಟ ಬಹಳ ಬೇಕು ಅವುಗಳಿಗೆ, ಮನೆ ಒಳಗೆಲ್ಲ ಓಡಾಡ್ತವೆ. ಇದು ಬಹಳಷ್ಟು ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂಥ ವಿಚಾರ. ಹೌದು, ಪ್ರಕೃತಿಯೊಂದಿಗೆ ಮನುಷ್ಯ, ಪ್ರಕೃತಿ ಇಲ್ಲದೆ ಮನುಷ್ಯನ ಜೀವನ ಸಾಧ್ಯವೇ ಇಲ್ಲ ನಿಜವಾಗಿ ಅಂತ ನೋಡಿದರೆ. ಇದರೊಂದಿಗೆ ನೀವು ಹೂದೋಟ ನೋಡಿದೆ ಬರುವಾಗ, ಅಲ್ಲಿ ಸಹ ಗಿಡಗಳು ತುಂಬ ಚೆಂದ ಕಾಣ್ತಾ ಉಂಟು. ಹೇಗೆ ಅದನ್ನು ನೀವು ಎಲ್ಲ ಇದನ್ನೆಲ್ಲ ಹೇಗೆ ನೀವು ನಿಭಾಯಿಸ್ತೀರಂತ ಹೇಳ್ಬೋದಾ? ಅಂದರೆ ಅದು ಒಂದು ನಮಗೆ ಒಂದು ಆಸಕ್ತಿಯ ವಿಚಾರ, ಹೂ ತೋಟ ಒಂದು ಅಥವಾ ಹೂವನ್ ಗಿಡಗಳನ್ನು ನೆಡುವಂಥದ್ದು. ಅದೊಂದು ನಮಗೆ ಅಂತ ಹೇಳಿದರೆ ನಮಗೆ ಕೆಲಸದ ಒತ್ತಡಗಳೆಲ್ಲ ಬಹಳಷ್ಟು ಇರ್ತದೆ, ಅದರ ಎಡೆಯಲ್ಲಿ ಇದೊಂದು ಇನ್ನೊಂದು ನಮಗೆ ಒಂದು ಒಂದಷ್ಟು ಸಮಯವನ್ನು ಅದಕ್ಕೂ ಮೀಸಲಾಗಿಟ್ಟಾಗ ಅದನ್ನು ಒಂದು ಸಂತೋಷದಿಂದ ಅದನ್ನು ಒಂದು ಮಾಡುವಂಥದ್ದು, ಅಥವಾ ಯಾರಾದರೂ ಮನೆಗೆ ಬಂದಾಗ ಅದನ್ನು ತೋರಿಸುವಂಥ, ಇದೆಲ್ಲ ನಮಗೆ ತುಂಬ ಖುಷಿಯ ವಿಚಾರ. ನಮ್ಮ ದನಗಳನ್ನು ಸೋರಿಸುವಂಥದ್ದು, ನಮ್ಮ ಹೂವಿನ ತೋಟ ತೋರಿಸುವಂಥದ್ದು, ನಮ್ಮ ತೋಟವನ್ನು ತೋರಿಸಿ, ಇದಂದರೆ ನಮಗೆ ಮುಖ್ಯವಾಗಿ ಬೇಕಾಗುವ ಅಂತದ್ದು ಸಂತೋಷ ನೆಮ್ಮದಿಯ ಬದುಕು, ಅದೆಲ್ಲವನ್ನು ಕೊಡುವಂತದ್ದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅಂತೂ ಬಹಳ ಖುಷಿಯಿಂದ ನನ್ನ ಸೊಸೆ ಕೂಡ ಹಾಗೆ ತುಂಬಾ ಆಸಕ್ತಿಯಿಂದ, ಕೃಷಿಯಲ್ಲಿಯೂ ಆಸಕ್ತಿ ಇದೆ ದನಗಳ ಬಗ್ಗೆ, ಅದೇ ರೀತಿ ಹೂದೋಟದ ಇದನ್ನು ಅವಳು ಕೂಡ ನಿರ್ವಹಿಸ್ತಾಳೆ. ಹಾಗೆ ನಾವಿಬ್ರು ಸೇರಿಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮೊಟ್ಟಿಗೆ ಯಜಮಾನರು ಸಹ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅದರೊಟ್ಟಿಗೆ ಅವರದು ಬಿಸ್ನೆಸ್ ಸಹ ನಡೀತಾ ಉಂಟು. ಅವರಿಗೆ ಹೇಗೆ ನೀವು ಸಪೋರ್ಟ್ ಆಗಿದ್ದೀರಾ? ಅದೇ ಈಗ ಹೇಳಿದ ಹಾಗೆ ಕೃಷಿಯಲ್ಲಿ ಅಂದರೆ ನಾವೀಗ ಒಂದು ಅಡಿಕೆ, ತೆಂಗು, ರಬ್ಬರು, ಆಮೇಲೆ ಕಾಫಿ, ಬಾಳೆ ಇದೆ. ಅದು ಈಗ ಇತ್ತೀಚೆಗೆ ಅಂದರೆ ಮೊದಲೇ ಇತ್ತು, ಈಗ ಹೊಸದಾಗಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಳುಮೆಣಸಿನ ಕೃಷಿಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಉಂಟು. ನಮಗೆ ತುಂಬ ನಮ್ಮ ಸುತ್ತಮುತ್ತಲಿನ ರೈತರ ಒಂದು ಮಾಡ್ತಿರುವಂತಹ ಒಂದು ಕೃಷಿ ಚಟುವಟಿಕೆಯನ್ನು ನೋಡಿ ನಾವು ಕೂಡ ಕಾಳುಮೆಣಸು ಬೆಳಿಬೇಕು ಅಂತೇಳೋ ಒಂದು ಉತ್ಸಾಹದಿಂದ ಅದನ್ನು ಪ್ರಾರಂಭ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ, 2 ವರ್ಷದಿಂದ ಅದನ್ನು ನಿರ್ವಹಿಸ್ತಾ ಇದ್ದೇವೆ. ಅದರಲ್ಲಿ ಕೂಡ ಹಾಗೆ ನಾನು, ನನ್ನ ಮಕ್ಕಳು, ಸೊಸೆ ಎಲ್ಲರೂ ಸೇರಿ, ನಾವು ಮನೆಯ 5 ಮಂದಿ ಕೂಡ ಸೇರಿಕೊಂಡು ಅದನ್ನು ನಿರ್ವಹಿಸ್ತಾ ಇದ್ದೇವೆ. ಜೊತೆಗೆ ಕೆಲಸದವರನ್ನು, ಕೆಲಸದ ಆಳುಗಳನ್ನು ಸೇರಿಸಿಕೊಂಡು ಇದು ಕೂಡ ಅಂದ್ರೆ ಒಂದು ಕೃಷಿ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ನಾವು ಮನೆ ಮಂದಿಯೆಲ್ಲ ಕೂಡ ತೊಡಗಿಸಿಕೊಂಡಿದ್ದೇವೆ, ಮಾಡ್ತಾ ಇದ್ದೀರಿ. ಅದು ಸಹ ತುಂಬಾ ಖುಷಿಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಅನುಭವವನ್ನು ಹೇಳುವಾಗ ಕೇಳುವ ಶ್ರೋತೃಗಳಿಗೆ ನಾವು ಸಹ ಒಂದು ಮಾಡುವ ರೀತಿಯಲ್ಲಿ ಅವರಿಗೆ ಒಂದು ಅದೊಂದು ಜವಾಬ್ದಾರಿ. ನಿಜವಾಗಿ ನಾವೊಂದು ಈ ಭೂಮಿಗೆ ಬಂದ ಮೇಲೆ ಆ ಭೂಮಿಯ ಫಲವತ್ತತೆಯನ್ನು ಮುಂದಿನ ತಲೆಮಾರುಗಳಿಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಕೊಡುವುದು ಸಹ ನಮ್ಮ ಜವಾಬ್ದಾರಿ ಇರ್ತದೆ. ಆ ಒಂದು ಕೆಲಸದಲ್ಲಿ ವಿಶೇಷವಾಗಿ ನಿಮ್ಮ ಇಡೀ ಕುಟುಂಬ ಸಹ ದುಡಿತಾ ಉಂಟು, ಅದರಲ್ಲಿ ಖುಷಿ ಪಡಿತಾ ಉಂಟು. ನೀವು ಏನು ಎಜುಕೇಶನ್ ಓದಿದ್ದೀರಾ? ನಂದು ಬಿಕಾಮ್, ನಾನು ಮದುವೆ ಹೊತ್ತಿನ ಬಿಕಾಮ್ ಆಗಿದೆ. ಆಮೇಲೆ ನಾನು ನನ್ನ ಯಜಮಾನರ ಜೊತೆಯಾಗಿ MA ಮಾಡಿಕೊಂಡಿದ್ದೇವೆ, ಕನ್ನಡ ಭಾಷೆ MA ಕೂಡ ಮಾಡಿಕೊಂಡಿದ್ದೇವೆ. ಅದೇ ನನಗೊಂದು ಕಲಿಯುವಂಥ ಉತ್ಸಾಹ, ಅದು ಮೊದಲಿಂದಲೂ ಹಾಗೆ ಇತ್ತು. ನಾನು ಏನನ್ನಾದರೂ ನೋಡಿದ್ರೆ ಕಲಿಬೇಕು, ಅದನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ. ಆ ರೀತಿಯಾಗಿ ಅಲ್ಲಿ ಅನೇಕ ಯಾವುದೆಲ್ಲ ನನಗೆ ಕಲೀಲಿಕ್ಕೆ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಕಲಿತಾ ಇರ್ತೇನೆ. ಅದಕ್ಕೆ ಬೇಕಾದ ಸಹಕಾರ ಎಲ್ಲ ಮನೆಯವರು ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮ್ದು ಬೇರೆ ಏನಾದರೂ ಹವ್ಯಾಸಗಳು ಉಂಟಾ? ಮೇಡಮ್, ಖಂಡಿತ, ನಾನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೇನೆ. ಯಾರಾದರೂ ಏನಾದರೂ ಯಾವುದೋ ಕಾರ್ಯಕ್ರಮಕ್ಕಾಗಿ ಒಂದು ಅತಿಥಿಯಾಗಿ ಕರೀತಾರೆ, ಅಥವಾ ಒಂದು ಭಾಷಣ ಅಥವಾ ಸ್ಪೀಚ್ ಕೊಡುವಂಥದ್ದು, ಇಂಥದ್ದೆಲ್ಲ ನನಗೆ ತುಂಬ ಇಷ್ಟ. ಅದು ಯಾವುದೇ ವಿಚಾರ ಇರ್ಬೋದು, ನನಗೆ ಏನು ತಿಳಿದಿದೆ ಅದನ್ನೊಂದಷ್ಟು ನನ್ನ ಏನು ಸ್ವಲ್ಪ ನನ್ನಲ್ಲಿ ಇದೆ, ಅದನ್ನು ನಾನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಈಗ ಈ ಸ್ಪೀಚ್ ಭಾಷಣ ಕೊಡುವ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಏನಾದರೂ ತರಬೇತಿಯನ್ನು ಕೊಡುವ ಆತರ ಏನಾದರೂ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಅಂತೇಳಿ ಎಲ್ಲ, ಆದರೂ ಕೂಡ ಈಗಿನ ಯುವತಿಯರಿಗೆ ಈಗಿನ ಒಂದು ನಮ್ಮ ಸಂಸ್ಕಾರ ಏನು ಬೇಕು ಆ ರೀತಿಯ ಒಂದು, ಅಂದರೆ ಈಗಿನ ಒಂದು ಫಾಸ್ಟ್ ಲೈಫ್ ಅಥವಾ ಈ ಸಾಮಾಜಿಕ ಒಂದು ಜಾಲತಾಣಗಳ ಒಂದು ಪ್ರಭಾವ ಇರ್ಬೋದು, ಮಕ್ಕಳೆಲ್ಲ ದಾರಿ ತಪ್ಪುವಂತಹ ಸಂದರ್ಭ ಇರ್ಬೋದು, ಇಂತಹ ಸಂದರ್ಭ ಅಲ್ಲ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನು, ಸಂಸ್ಕಾರ ಎಂಥದ್ದು, ಈ ರೀತಿಯಾದಂತಹ ಅಂದರೆ ಅವರಿಗೊಂದು ಒಂದಷ್ಟು ತಿಳುವಳಿಕೆ ಕೊಟ್ಟಾಗ ಏನಾದರೂ ಒಂದಿಷ್ಟು ಪರಿಣಾಮ ಆಗಿ ನಮ್ಮ ಮುಂದಿನ ಒಂದು ಪೀಳಿಗೆಗೆ ಒಂದು ಸಹಕಾರಿ ಆಗ್ಬೋದು ಅಂತ ಹೇಳೋ ಒಂದು ಉದ್ದೇಶದ ಅಂತದನ್ನು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೆ ಸಹ ಹೋಗ್ತಾ ಇದ್ದೀರಿ. ಹಾಗೆ ವಿಶೇಷವಾಗಿ ಇನ್ನು ಸಹ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಇನ್ನು ಈಗ ಈ ಗದ್ದೆ ಆ ಥರ ಏನಾದರೂ ಯೋಚನೆ ಇದೆ? ಈಗ ಇಲ್ಲೆಲ್ಲ ಕೃಷಿಗಳು ಬಂತು, ಅಡಿಕೆ ತೋಟ ಬಂತು, ಬಾಳೆ ಗಿಡ ಬಂತು, ಕರಿಮೆಣಸು ಬಂತು, ಸೊ ಕಾಫಿ ಬಂತು, ಗದ್ದೆದ್ದು ಏನಾದರೂ ನಿಮ್ಮ ಯೋಚನೆ ಇದೆಯಾ? ಆ ಥರ ಏನಾದರೂ ಗದ್ದೆಯದ್ದು ಯೋಚನೆ ಅಂದರೆ ನಮಗೆ ಈಗ ಇದ್ದಷ್ಟು ಜಾಗವನ್ನು ನಾವು ಈಗಾಗಲೇ ಎಲ್ಲ ಕೃಷಿ ಆಗಿದೆ ಮಾಡಿ ಈಗಾಗಲೇ ಮಾಡಿದೆ ಅಂದರೆ ಆ ಗದ್ದೆಗೆ ಆಗುವಂಥ ಜಾಗ ಇಲ್ಲ ನಮ್ಮ ಹತ್ರ ಗದ್ದೆ ಮಾಡುವಂಥದ್ದು. ಮಾಡಬೇಕು ಅಂತ ಉಂಟು, ಮನಸ್ಸಲ್ಲಿ ಮನಸ್ಸಲ್ಲಿ ಉಂಟು, ಆಸೆ ಉಂಟು. ಆದ್ರೆ ಯಾವ್ದಾದ್ರು ಸಂದರ್ಭದಲ್ಲಿ ಸಾಧ್ಯ ಆದ್ರೆ ಮಾಡಬಹುದು ಅಂತ ಹೇಳಿ ಕೂಡ ಹೇಳಿ. ಹೌದು, ಯಾಕೆ ಅಂತ ಹೇಳಿದ್ರೆ ಅನ್ನ ನಮ್ದು ಮೇನ್ ಆಹಾರ ಅಂತ ಹೇಳ್ಬೋದು ಅದಕ್ಕೆ. ಸೊ ಮತ್ತೆ ಅದರಲ್ಲಿ ಸಹ ಒಂದು ಅನುಭವ ಬೇರೆ ರೀತಿಯಲ್ಲಿ ಇರ್ತದೆ. ಪ್ರತಿ ಒಂದು ಭಾಗದಲ್ಲಿ ಸಹ ನಮಗೆ ಅನುಭವ ಬೇರೆ ಬೇರೆ ಅನುಭವಗಳು ಸಿಗ್ತದೆ. ಹಾಗೆ ನೀವು ಇನ್ನು ಸಹ ಈ ಕೃಷಿಯ ಬಗ್ಗೆ ಹೇಳುದಿದ್ರೆ ಏನು ಹೇಳ್ಬೋದು ನಮ್ಮ ಕೃಷಿಕರಿಗೆ, ಈ ಸಾವಯವ ಕೃಷಿ ಇರ್ಬೋದು ಅಥವಾ ಈ ಕೃಷಿಯಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಬೋದು, ಮನೆಯ ಕೆಲಸದೊಂದಿಗಿರಲಿ ಅಥವಾ ಮಕ್ಕಳೊಟ್ಟಿಗೆ ಕುಟುಂಬದೊಂದಿಗೆ ಸಂತೋಷವನ್ನು ಹಂಚಿಕೊಂಡು ಅದರೊಟ್ಟಿಗೆ ಈ ಕೃಷಿಯನ್ನು ಮುಂದುವರಿಸ್ತಾ ಒಂದು ರೈತರಿಗೆ ಏನು ಒಂದು ಸಲಹೆಗಳನ್ನು ನಿಮ್ಮ ಕೊಡ್ಬೋದು ಹೇಳಿ. ನಾನು ಈಗ ಪ್ರಮುಖವಾಗಿ ಮಹಿಳೆಯರು ಅಥವಾ ರೈತರು ಅಥವಾ ಕೃಷಿಕರು ಏನಿದ್ದಾರೆ ಅವರಿಗೆ ಹೇಳೋದು ಅಂತ ಹೇಳಿದರೆ, ಅಥವಾ ಮನೆ ಕೃಷಿಕರು ಅಂತೆಲ್ಲ ಮನೆಯವರು ಕೃಷಿಕರಾಗಿದ್ದುಕೊಂಡು ಮನೆಯಲ್ಲೇ ಇರ್ತಾರೆ ಅಂಥವರಿಗೆ ಹೇಳುವಂಥ ಅನ್ನೋದ್ರೆ, ನಾವು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ನಮಗೂ ಕೂಡ ಅದರಲ್ಲಿ ನಮಗೊಂದು ಸಂತೋಷ ಇರ್ತದೆ ಅಂತ ನಾನು ಪದೇ ಪದೇ ಅದನ್ನೇ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ನಾನಿಷ್ಟು ಮಾಡಿದೆ, ಇಷ್ಟು ನಾನು ಕೂಡ ನನ್ನಿಂದಾಗಿ ಇಷ್ಟು ಸಾಧ್ಯ ಆಯಿತು ಅಂತ ಹೇಳುವಂಥದ್ದು ನಮಗೆ ಬಹಳ ಸಂತೋಷ ಕೊಡ್ತದೆ. ಹಾಗೆ ನಾವು ಈಗ ಅದರೊಟ್ಟಿಗೆ ನಾವು ಉಳಿದ ಮನೆಯಲ್ಲಿದ್ದುಕೊಂಡು ಕೂಡ ಸಹಕಾರ ಕೊಡ್ಬೋದು. ಯಾವ ರೀತಿ ಅಂತ ಹೇಳಿದರೆ, ಕೆಲಸದ ಆಳುಗಳಿಗೆ ನಾವು ಊಟೋಪಚಾರವನ್ನು ಕೂಡ ಚೆನ್ನಾಗಿ ಮಾಡಬೇಕಾಗ್ತದೆ. ಅಂದರೆ ಯಾಕೆ ಅಂತ ಹೇಳಿದರೆ, ಕೆಲಸದವರು ನಮ್ಮ ಮನೆಗೆ ಕೆಲಸಕ್ಕೆ ಬರಬೇಕು ಅಂತ ಹೇಳಿದರೆ ಅವರನ್ನು ನೋಡಿಕೊಳ್ಳುವುದು ಕಷ್ಟ ಕೂಡ. ಅವರನ್ನು ಒಂದು ಅವ್ರ ಪ್ರೀತಿಯಿಂದ ಅಥವಾ ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂಥ ಅದು ಕೂಡ ಅಷ್ಟೇ ಮುಖ್ಯ. ಅದನ್ನು ಕೂಡ ಮಾಡುವಂಥದ್ದು ಹೊಣೆ ನಮ್ಮ ಯಾರು ಮಹಿಳೆಯರ ಮೇಲೆ ಇದೆ ಅಂತಲೇ ಹೇಳಬಹುದು. ಹಾಗೆ ಇದರಿಂದಾಗಿ ನಮ್ಮ ಮನೆಯವರಿಗೆ ಇದರಿಂದ ತುಂಬ ಸಹಕಾರ ಆಗ್ತದೆ. ನಾವು ಅವರ ಜೊತೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೈ ಜೋಡಿಸಿಕೊಂಡಾಗ, ಅಂದರೆ ಈ ಒಂದು ಯಾವುದಾದ್ರೂ ಕೃಷಿ ಚಟುವಟಿಕೆ ಜೋರಾಗಿ ನಡೆಯುವಂಥ ಸಂದರ್ಭದಲ್ಲಿರ್ಬೋದು, ಗಂಡಸರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗದಿರುವಂಥ ಸಂದರ್ಭದಲ್ಲಿ ಕೆಲಸ ಮಾಡೋದು ಬೇಡ, ಜೊತೆಯಲ್ಲಿ ಅವರ ಜೊತೆಯಲ್ಲಿ ಕೆಲಸದವರ ಜೊತೆಯಲ್ಲಿ ಹೋಗಿದ್ದಾಗ ಅವರಿಗೂ ಕೂಡ ಒಂದು ಕೆಲಸದವರಿಗೂ ಕೂಡ ಅವರು ಕೂಡ ಖುಷಿಯಲ್ಲಿ ಮಾಡ್ತಾರೆ. ಈ ರೀತಿಯಲ್ಲಿ ಕೂಡ ನಾವು ಮಹಿಳೆಯರು ತೊಡಗಿಸಿಕೊಳ್ಬೋದು ಕೃಷಿ ಚಟುವಟಿಕೆಯಲ್ಲಿ. ಅದೇ ರೀತಿ ಆಮೇಲೆ ನಾವು ಕೂಡ ಗಮನಿಸ್ತಾ ಇದ್ದಾಗ, ನಮಗೆ ತೋಟದಲ್ಲಿ ನಮ್ಮ ಕೃಷಿ ತೋಟದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ, ಯಾವುದೋ ಒಂದು ಮರದಲ್ಲಿ ರೋಗ ಬಂದಿದೆ ಅಥವಾ ಏನೋ ತೊಂದರೆ ಆಗಿದೆ ಅಂತ ಹೇಳಿದ್ರೆ, ನಾವು ಹೆಚ್ಚು ಗಮನಿಸಿಕೊಂಡಿದ್ರೆ ಅವರಿಗೆ ಹೇಳಲಿಕ್ಕೆ ನಮಗೆ ಸುಲಭ ಆಗ್ತದೆ ಅಂತೇಳಿ. ಯಾಕೆಂತೇಳಿದರೆ ಅವ್ರು ನಮ್ಮ ಮನೆಯ ಗಂಡಸರು ಏನಂತ ಹೇಳಿದರೆ ನೋಡ್ತಾರೆ, ಆದರೂ ಕೂಡ ನಮ್ಮ ದೃಷ್ಟಿ ಬೇರೆ ಇರ್ತದೆ. ಮಹಿಳೆಯರು ಒಂದು ತೋಟಕ್ಕೆ ಹೋಗಿ ಗಮನಿಸಿದಾಗ ಒಂದು ದೃಷ್ಟಿ ಬೇರೆ ರೀತಿಯಲ್ಲಿ ನೋಡಿ ಏನೋ ಇದರಲ್ಲಿ ವ್ಯತ್ಯಾಸ ಇದೆ ಅಂತೇಳಿ ನಾವು ಗಮನಿಸ್ತೇವೆ. ಇಂಥದ್ದನ್ನು ನಾವು ಮಾಡಿಕೊಂಡಾಗ ಇದು ಕೃಷಿ ಇನ್ನಷ್ಟು ಕೃಷಿ ಅಭಿವೃದ್ಧಿಯಾಗಲಿಕ್ಕೆ ನಾವು ಮಹಿಳೆಯರು ಕೂಡ ಕೈ ಜೋಡಿಸಿ ಸಾಧ್ಯವಾಗಿಸ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ. ಅದೊಂದು ಪ್ರತಿ ದಿನ ಸಹ ನಾವು ತೋಟಕ್ಕೆ ಹೋಗಬೇಕು, ಆ ಒಂದು ಸಂಬಂಧ ಆ ಗಿಡಗಳೊಟ್ಟಿಗೆ ಆ ಸಂಬಂಧಗಳು ಇದ್ದಾಗ ಅದಕ್ಕೂ ಸಹ ಅದು ನಮಗೆ ಗೊತ್ತಾಗುವುದಿಲ್ಲ ಪ್ರಕೃತಿಯೊಂದಿಗೆ ನಾವು ಇರುವ ಸಂಬಂಧ. ನಾವು ಪ್ರತಿ ದಿನ ಒಂದ್ಸಲ ತೋಟಕ್ಕೆ ಭೇಟಿ ಕೊಟ್ಟಾಗ ಆ ಮರಗಳಿಗೂ ಸಹ ಒಂಥರ ಖುಷಿ ಇರಬಹುದು, ಅದನ್ನು ಸಹ ಒಂದು ಖಂಡಿತ. ಆ ಬೆಳವಣಿಗೆಯಲ್ಲಿ ಸಹ ನಾವು ಅದರ ಕಡೆ ಹೋಗದೇ ಇದ್ರೆ ಅದಕ್ಕೊಂದು ಅದು ತೋಟವೇ ಬೇರೆ ರೀತಿ ಇರ್ತದೆ. ನಾವು ಯಾವಾಗ್ಲೂ ಹೋಗುವ ತೋಟ ನೋಡುವಾಗ್ಲೇ ಗೊತ್ತಾಗ್ತದೆ ಒಳ್ಳೆಯ ಇದರಲ್ಲಿ ಇರ್ತದೆ. ಅದು ಸಹ ಒಂದು ಮಾನವನ ಸಂಬಂಧ ಒಂದು ವಿಶೇಷವಾಗಿ ತೋರಿಸ್ತದೆ. ಸೊ ಹೀಗೆ ನೀವು ಎಲ್ಲ ಕೃಷಿಯನ್ನು ತೊಡಗಿಸಿಕೊಂಡು ಮಾಡ್ತಾ ಇದ್ದೀರಾ, ನನಗೆ ನಿಜವಾಗಿ ಹೆಮ್ಮೆ ಅನಿಸ್ತಾ ಉಂಟು. ಒಂದು ಸಾಧಕ ಮಹಿಳೆ ಅಂತಲೇ ಹೇಳ್ಬೋದು, ಮಹಿಳಾ ಕೃಷಿಕರು ಅಂತಲೇ ಹೇಳ್ಬೋದು ನಿಮ್ಮನ್ನು. ಅದಲ್ಲದೆ ನೀವು ಏನಾದರೂ ಹಾಡುಗಳು ಅಥವಾ ಆ ಥರ ಏನಾದರೂ ಹವ್ಯಾಸ ಕವನಗಳು ಬರೆಯುವುದು ಏನಾದರೂ ಇದೆಯಾ ಮೇಡಮ್? ಕವನಗಳು ಎಲ್ಲ ಬರಿತಾ ಇದ್ದೆ, ಈಗ ಸ್ವಲ್ಪ ಬಿಟ್ಟು ಹೋಗಿದೆ. ಯಾಕೆಂತೇಳಿ ನಾನು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಕಾರಣ ನನಗೀಗ ಅದನ್ನು ಸ್ವಲ್ಪ ಕವನಗಳನ್ನು ಬರಿತಾ ಇದ್ದದ್ದು ಕೂಡ ಈಗ ಸ್ವಲ್ಪ ಬಿಟ್ಟು ಹೋಗಿದೆ. ಅದಕ್ಕಾಗಿ ಸಮಯ ಹೊಂದಾಣಿಕೆ ಅದಕ್ಕಿಂತ ನನಗೆ ಇದರಲ್ಲಿ ಹೆಚ್ಚು ನಾನು ಖುಷಿ ಪಡ್ಕೊಳ್ಳುವ ಕಾರಣ ನಾನು ಇದಕ್ಕೆ ಸಮಯವನ್ನು ಮೀಸಲಿಡ್ತಾ ಇದ್ದೆ. ಮಲ್ಲಿಗೆ ಕೃಷಿ ಏನಾದರೂ ಇದೆಯಾ ನಿಮ್ಮಲ್ಲಿ? ಮಲ್ಲಿಗೆ ಇಲ್ಲ, ನಮ್ಮ ಮನೆಯ ಉಪಯೋಗಕ್ಕೆ. ಆದರೂ ಕೃಷಿ ನಿಮ್ಮ ಈ ಹೂದೋಟದಲ್ಲಿ ಮಲ್ಲಿಗೆ ಸಹ ಉಂಟು. ನೈದಿಲೆ ತಾವರೆ ಮತ್ತೆ ಉಳಿದ ನಮ್ಮ ಏನು ನಾವು ಹಳ್ಳಿಗಳಲ್ಲಿ ಬೆಳಿತೇವೆ, ದಾಸವಾಳ, ಗುಲಾಬಿ ಇರ್ಬೋದು, ಅದೇ ರೀತಿ ಉಳಿದ ಅಲಂಕಾರಿಕ ಸಸ್ಯಗಳನ್ನು ಕೂಡ ಬೆಳೆಸ್ತಾ ಇದ್ದೇವೆ. ಈಗ ಅದು ಕುಂಡದಲ್ಲಿ ಇದರಲ್ಲಿ ಬೆಳೆಸ್ತಾ ಇದ್ದಾರೆ ಹೆಚ್ಚಾಗಿ. ಸೊ ಆ ಥರ ಏನಾದರೂ ನೀವು ಹಾಗೆ ಅಥವಾ ಮಣ್ಣಿನಲ್ಲೇ ಆ ಗೊಬ್ಬರ ಹಾಕಿ ಬೆಳೆಸ್ತೀರಾ ಎಲ್ಲ ಗಿಡಗಳು? ಕುಂಡದಲ್ಲಿ ಬೆಳೆಸ್ತೇವೆ, ಬಹಳಷ್ಟು ಗಿಡಗಳು ಕುಂಡದಲ್ಲಿ. ಆಮೇಲೆ ಮಣ್ಣಿನಲ್ಲಿ ಗೊಬ್ಬರ ಹಾಕಿ ಬೆಳೆಯುವಂಥದ್ದು ಕೂಡ. ಮೆಡಿಸಿನ್ ಪ್ಲಾಂಟ್ಗಳು ಏನಾದರೂ ಏನಾದರೂ ಮೆಡಿಸಿನ್? ಒಂದು ಕೆಲವೊಂದಷ್ಟು ಪ್ಲಾಂಟ್ಗಳಿವೆ, ಕೆಲವು ಹಣ್ಣಿನ ಗಿಡಗಳು ಈ ರೀತಿಯಾಗಿ. ಈಗ ನಿಮ್ಮಲ್ಲಿ ಕಾಳು ಮೆಣಸು ಅಂತ ಹೇಳಿದ್ರಿ ನೀವು ವಿಶೇಷವಾಗಿ, ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಸಹ ಉಂಟು ಅಂತ ಹೇಳಿದ್ರಿ, ಅದರ ಒಂದು ದಿನನಿತ್ಯದ ಕೆಲಸ ಹೇಗೆ ನಡೀತದೆ ಮೇಡಮ್? ಕಾಳು ಮೆಣಸಿಗೆ ಅಂತ ಹೇಳಿದ್ರೆ ನಾವು ಅದನ್ನು ನಿರ್ವಹಣೆ ತುಂಬಾ ಅದಕ್ಕೆ ಜೊತೆಯಲ್ಲೇ ಬೇಕಾಗ್ತದೆ ಅಂತ ಹೇಳ್ಬಹುದು ಅದರ ಬೆಳವಣಿಗೆಗೆ. ಯಾಕಂದ್ರೆ ಅದು ಮೇಲೆ ಹೋದಾಗೆ ಅದನ್ನು ನಾವು ಮರಕ್ಕೆ ಕಟ್ಟುವಂತಂದ್ರೆ, ನಾವು ಅಡಿಕೆ ಮರದ ಬುಡದಲ್ಲಿ ಅಡಿಕೆ ಮರಕ್ಕೆ ಆಧಾರವಾಗಿಟ್ಟು ಮರವನ್ನೇ ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸು ಈಗ ನೆಟ್ಟಂತಂದು ಅದನ್ನು ಮೇಲೆ ಹೋದಾಗೆ ಕಟ್ತಾ ಇರಬೇಕು. ಅದು ಹಾಗೆಯೇ ಅದನ್ನು ಅಂದ್ರೆ ನಾವು ಏಣಿಯನ್ನು ಇಟ್ಟು ಕೂಡ ಕಟ್ಟಬೇಕಾಗ್ತದೆ ಸ್ವಲ್ಪ ಎತ್ತರ, ಮತ್ತಷ್ಟು ಎತ್ತರ ಹೋದಾಗ. ಆಮೇಲೆ ಅದು ಕೆಲವೊಂದು ಗಿಡಗಳನ್ನು ಈಗ ಕೆಲವು ಬಗ್ಗಿದ ಏನು ಬಳ್ಳಿ ಬಗ್ಗಿರ್ತದೆ ಅದನ್ನು ತೆಗೆದು, ಅಂದ್ರೆ ಟಾಪ್ ಶೂಟ್ ಅಂತ ಹೇಳ್ತಾರೆ, ಅದನ್ನು ತೆಗೆದು ನಾವು ಬೇರೆ ಪ್ರತ್ಯೇಕ ನೆಡ್ತಾ ಇದ್ದೇವೆ. ಈ ರೀತಿಯಾಗಿ ಅಂದ್ರೆ ಅದರದ್ದು ಕೂಡ ಹಾಗೆ ನಮಗೆ ಇಡೀ ದಿವಸ ಕೆಲಸ ಮಾಡಿದ್ರೆ ಅದರದ್ದು ಕೂಡ ಕೆಲಸ ಉಂಟು. ಅದೇ ರೀತಿ ನಾನು ಸ್ವಲ್ಪ ನನಗೆ ಅದರೊಂದು ಇತ್ತೀಚೆಗೆ ಒಂದು ಆಸಕ್ತಿ ಬಂದದ್ದು, ನಾನು ಕಾಳು ಮೆಣಸಿನ ಕಸಿಯನ್ನು ಕಟ್ತಾ ಇದ್ದೇನೆ. ಈಗ ಬಹಳಷ್ಟು ಅದರಲ್ಲಿ ಸಕ್ಸಸ್ ಕೂಡ ಕಂಡಿದ್ದೇನೆ. ಬಹಳಷ್ಟು ಗಿಡಗಳು ಈಗಾಗಲೇ ನಾನು ಕಾಳು ಮೆಣಸಿನ ಗಿಡಗಳನ್ನು ಕೂಡ ತಯಾರಿ ಮಾಡಿದ್ದೇನೆ. ಈ ರೀತಿಯಾಗಿ ಕಾಳು ಮೆಣಸು, ಆಮೇಲೆ ನಾವು ಇದನ್ನು ನಾವು ಎಲ್ಲವೂ ನಮ್ಮಿಂದ ಕೂಡ ಸೇರಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಕಸಿ ಕಟ್ಟುವುದನ್ನು ನಾನೇ ಮಾಡ್ತಾ ಇದ್ದೇನೆ. ಅದನ್ನು ಅದು ಹಾಗೆ ಅದು ತುಂಬಾ ಆಸಕ್ತಿದಾಯಕ ವಿಷಯ ಅಂದ್ರೆ, ಒಂದು 15-20 ದಿವಸ ಆದಾಗ ಅದು ಅಚಿಗುರು ಬಂತ ಅಂತ ನೋಡುವಂತದ್ದು. ಅಚಿಗುರು ಬಂದ್ರೆ ಅದು ಬಂದಿದೆ ಅಂತ ಹೇಳಿ ಅದೊಂದು ಸಂತೋಷ ಮನೆಯವರೊಂದಿಗೆ ಹಂಚಿಕೊಳ್ಳುವಂಥದ್ದು. ನಾನು ಇಷ್ಟು ಕಟ್ಟಿದ್ರಲ್ಲಿ ಅಂದ್ರೆ ಸಾಧಾರಣವಾಗಿ ಒಂದು 90% ಬರ್ತದೆ, ಈಗ ಬರ್ತಾ ಇದೆ. ಅಂದ್ರೆ ಸುರುಸುರುವಿಗೆ ಅಷ್ಟಾಗಿ ಅದನ್ನು ಮಾಡಿ ಹೇಗೆ ಅಂತ ನನಗೆ ಅದರದ್ದು ಗೊತ್ತಿರಲಿಲ್ಲ. ಹೀಗೆ ಈಗ ಮತ್ತೆ ಮತ್ತೆ ಅದನ್ನು ಅಭ್ಯಾಸ ಮಾಡಿಕೊಂಡು ಈಗ ಒಂದು ದಿವಸಕ್ಕೆ ಒಂದು 10-30 ಅಷ್ಟು ಸಾಧ್ಯ ಆಗ್ತದೆ. ಈಗ ಕಟ್ತಾ ಇದ್ದೇನೆ, ಇವತ್ತು ಕೂಡ ಒಂದು 15 ಗಿಡಗಳಿಗೆ ಕಸಿ ಕಟ್ಟಿ ಬಂದಿದ್ದೇನೆ. ಈ ರೀತಿಯಾಗಿ ಇದಂತೂ ತುಂಬಾ ನನಗೆ ಆಸಕ್ತಿ ಕೊಡುವಂತಹ ವಿಚಾರ. ಮಳೆ ಬಿಟ್ಟಾಗ, ಮಳೆ ಇಲ್ಲದಾಗ ಹೋಗಿ ಅದನ್ನು ಕಸಿ ಕಟ್ಟುವಂತಹದ್ದು, ಇದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಅದರನ್ನು ಕಟ್ಟುವಂತಹ ವಿಷಯ, ಅದಕ್ಕೆ ಕೂಡ ನನ್ನ ಸೊಸೆ ತುಂಬಾ ಕಾಳು ಮೆಣಸಿನ ಇದರಲ್ಲಿ ನನಗಿಂತ ಹೆಚ್ಚು ನನ್ನ ಸೊಸೆ ಅವಳು ನಿರ್ವಹಣೆ ಮಾಡ್ತಾ ಇದ್ದಾಳೆ. ಅವಳಿಗೂ ತುಂಬಾ ಆಸಕ್ತಿ ಇದೆ ಇದರಲ್ಲಿ, ಕಾಳು ಮೆಣಸಿನ ಕೃಷಿಯಲ್ಲಿ. ಹಾಗೆ ಅವಳು ಕೂಡ ಮಾಡ್ತಾ ಇದ್ದಾಳೆ. ಹಾಗಾಗಿ ಅದರ ಜೊತೆಯಲ್ಲಿ ಮಗ ಕೂಡ ನಡುವಂತ, ಹೌದು. ಹಾಗಾಗಿ ಇನ್ನೊಬ್ಬ ಮಗ ಈಗ ಸದ್ಯ ನಮ್ಮ ಇಲ್ಲ, ಅವನು ನಮ್ಮ ಜೊತೆ ಇಲ್ಲ, ಉದ್ಯೋಗದಲ್ಲಿದ್ದಾನೆ. ಅವನು ಬರ್ತಾನೆ ಮುಂದೆ ಒಂದು 4-5 ತಿಂಗಳಲ್ಲಿ. ಅವನು ಕೂಡ ಕೃಷಿಯಲ್ಲಿ ಆಸಕ್ತಿ ಇರುವ ಹೊಂದಿಯೇ ಇದ್ದಾನೆ. ಏನೋ ಒಂದು ಸ್ವಲ್ಪ ಅನುಭವ ಆಗಲಿ ಅಂತ ಹೇಳೋ ವಿಷಯದಿಂದ ಉದ್ಯೋಗಕ್ಕೆ, ಈಗ ಅವನು ಇಂಜಿನಿಯರಿಂಗ್ ಓದಿದ ಕಾರಣ ಅಲ್ಲಿ ಹೋಗಿದ್ದಾನೆ. ಮುಂದೆ ಅವನು ನಮ್ಮೊಂದಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾನೆ. ಈ ರೀತಿ ಆಮೇಲೆ ಕಾಳು ಮೆಣಸಿದ ಬೇರೆ ಬೇರೆ ವೆರೈಟಿ ಇದ್ದು ನಾವು ಗಿಡಗಳನ್ನು ತಂದು ನೆಡ್ತಾ ಇದ್ದೇವೆ. ಅದರಲ್ಲಿ ವೆರೈಟಿ ಖಂಡಿತ ಇದೆ. ಅದು ಅದ್ರ ತುಂಬಾ ಅನುಭವ ಅಂತ ನನಗಿಲ್ಲ, ಆದ್ರೂ ಕೂಡ ಪಣಿಯೂರು 1-2-3 ಅದು 9 ವರೆಗೆ ಇದೆ ಅಂತ ಹೇಳ್ತಾರೆ. ಕೆಲವೊಂದಷ್ಟು ನಾವು ಪಣಿಯೂರು ರಿಸರ್ಚ್ ಸ್ಟೇಷನ್ಗೆ ಹೋಗಿ ಗಿಡಗಳನ್ನು ತಂದು ನಾಟಿ ಮಾಡಿದ್ದೇವೆ. ಆಮೇಲೆ ಒಂದು ಕುಂಭಕಲ್ ವೆರೈಟಿ ಅಂತ ಇದೆ, ಅದನ್ನು ಕೂಡ ನಾಟಿ ಒಂದಷ್ಟು ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಕಾಳು ಮೆಣಸು ಅಂದಾಗ ನಾವು ಅಡಿಕೆ ಗಿಡಗಳಿಗೆ, ಆಮೇಲೆ ತೆಂಗಿನ ಮರಗಳಿಗೆ, ಹಾಗೆ ಮತ್ತೆ ಈಗ ರಬ್ಬರಿಗೆ ಕೂಡ ನೆಟ್ಟಿದ್ದೇವೆ ಅಡಿಗೆ ಇದು ಕಾಳು ಮೆಣಸಿನ ಗಿಡಗಳನ್ನು. ಹಾಗೆ ಸಿಮೆಂಟಿನ ಕಂಬಗಳನ್ನು ಹಾಕಿ ಅದರಲ್ಲಿ ಕೂಡ ನಾವು ಈಗ ಒಂದು ಕಳೆದ ವರ್ಷ ಅದನ್ನು ಕೂಡ ಮಾಡಿದ್ದೇವೆ. ಇನ್ನು ಫಸಲು ಬರಲಿಕ್ಕೆ ಪ್ರಾರಂಭ ಆಗಲಿಲ್ಲ. ಹಾಗೆ ಈಗ ಒಂದು 4 ಆದಂತಹ ಗಿಡಗಳಿಗೆ ಕೂಡ, ಅಡಿಕೆ ಗಿಡಗಳಿಗೆ ಕೂಡ ನೆಡ್ತಾ ಇದ್ದೇವೆ. ಮತ್ತೆ ಕಾಡಲ್ಲಿರುವ ಎಲ್ಲಾ ಮರಗಳಿಗೂ ಕೂಡ ನೆಟ್ಟಿದ್ದೇವೆ. ಈ ರೀತಿಯಾಗಿ ಕಾಳು ಮೆಣಸಿನಿಗೆ ಸಮಗ್ರವಾಗಿ ಮಾಡ್ತಾ ಇದ್ದೇವೆ. ಅದು ಅಡಿಕೆಯ ಜೊತೆಗೆ ಕಾಫಿ, ಕಾಳು ಮೆಣಸು, ಇದಕ್ಕೆ ತುಂಬಾ ಈಗ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಅದೊಂದು ನಮಗೆ ಖುಷಿಯ ವಿಚಾರ. ಹೌದು, ಅದಕ್ಕೆ ಏನಾದರೂ ರೋಗ ಬಾಧೆಗಳು? ಖಂಡಿತ ಇದೆ, ಕಾಳು ಮೆಣಸಿಗೆ ತುಂಬಾ ಇದೆ ರೋಗ ಬಾಧೆ, ತುಂಬಾ ಇದೆ. ಅದನ್ನು ಅದಕ್ಕೆ ಔಷಧಿ ಸಿಂಪಡಣೆ ಕಾಲಕಾಲಕ್ಕೆ ಮಾಡುವಂತದ್ದು ಬಹಳ ಅಗತ್ಯ. ಈಗ ಈ ವರ್ಷದ ಮಳೆಯಲ್ಲಿ ನಮ್ಮಲ್ಲಿ ಅಷ್ಟಾಗಿ ರೋಗ ಅಷ್ಟು ಬಾಧೆ ಕಾಣಿಸ್ಲಿಲ್ಲ. ನಾವು ಮಾತಾಡ್ತಾ ಇರುವಂತದ್ದು ಯಾಕೆಂದ್ರೆ, ನಾವು ದೇಸಿ ಹಸುವಿನ ಸ್ಲರಿಯನ್ನು ತೋಟಕ್ಕೆ ಕೊಡ್ತಾ ಇರುವ ಕಾರಣ ನಮ್ಮಲ್ಲಿ ಅಷ್ಟು ರೋಗ ಬಾಧೆ ಇಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತ ನಾವು ಈಗ ಎಲ್ಲ ಮಾಚಾರಿಸಿದಾಗ ಹಲವಾರು ಕಡೆ ಕಾಳು ಮೆಣಸಿಗೆ ತುಂಬಾ ರೋಗ ಬಂದಿದೆ ಈಗ, ಆದ್ರೆ ನಮ್ಮಲ್ಲಿ ಅಷ್ಟು ಕಾಣ್ತಾ ಇಲ್ಲ. ನಾವು ನಮ್ಮ ಮನೆಯವರು ಕೂತು ಮಾತಾಡುವಾಗ ನಾವು ಸ್ಲರಿ ಹಾಕಿದ್ದೇವೆ ತೋಟಕ್ಕೆ, ಅದೇ ದೇಶೀ ದನದ ಹಸುವಿನ ಸ್ಲರಿ, ಅದು ನಮಗೆ ತುಂಬಾ ಪ್ರಯೋಜನ ಕೊಡ್ತಾ ಇದೆ ಅಂತೇಳಿ ಹೇಳ್ಬಹುದು. ಈಗಾಗಲೇ ಸ್ಪ್ರೇ ಕೊಡಬೇಕಾದನ್ನು ಕೊಟ್ಟಿದ್ದೇವೆ, ಆದ್ರೆ ಮಳೆಯಿಂದ ಕಾರಣದಿಂದ ರೋಗ ಬರ್ತಂತ ಭಯ ಕೂಡ ಇದೆ. ಆದ್ರೆ ಆ ಭಯಕ್ಕೆ ನಮಗೆ ಕಾರಣ ಇಲ್ಲ ಅಂತಲೂ ಅನಿಸ್ತಾ ಇದೆ. ಈಗ ನೋಡಿದ್ರೆ ಅಂತ ರೋಗ ನಮಗೆ ಈಗ ತೊಂದರೆ ಆಗ್ಲಿಲ್ಲ. ಈಗ ಈ ಕಾಳು ಮೆಣಸಿನ ಗಿಡ ಒಂದು ಎಷ್ಟು ವರ್ಷ ಒಂದು ಬಳ್ಳಿ ಇರ್ತದೆ ಫಲ ಕೊಡ್ತಾ? ಹಾಗೆ ಅಂತೇಳಿ ಏನು ಗೊತ್ತಾಗ ಆಗುದಿಲ್ಲ, ರೋಗದಿಂದಲೇ ಏನಾದ್ರೂ ಹೋಗ್ಬೋದು. ಹೌದು ಹೌದು, ಅದಂದ್ರೆ ಅದನ್ನು ನಾವು ಮತ್ತೆ ಮತ್ತೆ ಒಂದು ಅದಕ್ಕೆ ಬುಡಕ್ಕೆ ಬೇರೆ ಮತ್ತೆ ಅದರಲ್ಲಿ ಈ ಕೆಳಗಿನಿಂದ ಈ ರನ್ನರ್ ಅಂತ ಹೇಳ್ತಾರೆ, ಅದನ್ನು ಮತ್ತೆ ನಾವು ಮೇಲೆ ಹತ್ತಿಸುವಂತದ್ದು, ಅದಕ್ಕೆ ನಾವು ಕಟ್ತಾ ಇದ್ದ, ಅದಕ್ಕೆ ಅದೇ ಅದರ ನಿರ್ವಹಣೆ ಮಾಡ್ತಾ ಇದ್ದಾಗೆ ಅದು ತುಂಬಾ ವರ್ಷ ಬಂದ ವಿಷಯಗಳು ಕೂಡ ಇದೆ. ಇದೆ ಇದೆ ಇದೆ, ಖಂಡಿತ ಇದೆ. ಅದನ್ನ ನಾವು ಅದು ಹಳತ್ತ ಆಗದಾಗೆ ನೋಡಿಕೊಳ್ತಾ ಇರ್ಬೋದು. ಈ ಕಸಿ ಕಟ್ಟುವಂತ ವಿಚಾರ ಕೂಡ ಹಾಗೆ, ಮತ್ತೆ ಮತ್ತೆ ನಾವು ಅದರ ನಾವು ಇಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿ ಮಾಡುವಂತದ್ದು, ಇಪ್ಪಲಿ ಗಿಡಕ್ಕೆ ಕಸಿ ಕಟ್ಟುವಾಗ ನಾವು ಮತ್ತೆ ಮತ್ತೆ ಬಂದಂತ ಬುಡದಿಂದ ಬಂದ ಇಪ್ಪಲಿ ಗಿಡಕ್ಕೆ ಕಸಿ ಕಟ್ತಾ ಇದ್ದಾಗೆ ಮತ್ತೆ ಮತ್ತೆ ಹೊಸ ಹೊಸ ಚಿಗುರು ಬಂದು ಹೊಸ ಹೊಸ ಬೆಳ್ಳಿ ಮೇಲೆ ಹೋಗ್ತಾ ಇರ್ತದೆ. ಹಾಗೆ ಹಾಗೆ ಇದರೊಟ್ಟಿಗೆ ರಬ್ಬರ್ ಅಂತ ಹೇಳಿದ್ರಿ, ಹೌದು, ರಬ್ಬರ್ ಇದ್ದು ಹೇಗೆ ನಿಮ್ಮ ದಿನನಿತ್ಯದ ಕೆಲಸ ಆಗ್ತಾ ಉಂಟು? ರಬ್ಬರಿಗೆ ಅಂತ ನಿರ್ವಹಣೆ ಅಂತೇಳಿ ತುಂಬಾ ದೊಡ್ಡದೇನಿಲ್ಲ ನಮಗೆ, ಅಂದ್ರೆ ಟ್ಯಾಪರ್ಸ್ ಅದರ ರಬ್ಬರ್ ಅನ್ನು ನಮಗೆ ಟ್ಯಾಪ್ ಮಾಡುವವರು ಸರಿಯಾದ ಇದ್ರೆ ನದಿದೇನು ತೊಂದರೆ ಇಲ್ಲ, ಒಳ್ಳೆಯ ಇದು ನಮ್ಮಲ್ಲಿ ಇದ್ದಾರೆ. ನಮ್ಮಲ್ಲಿ ಒಂದು ಮೂರು ಮಂದಿ ಟ್ಯಾಪರ್ಸ್ ಇದ್ದಾರೆ ರಬ್ಬರ್ ಅನ್ನು ಹಾಲು ತೆಗೆಯುವಂತವರು, ಅವ್ರು ಮಾಡಿ ನಮ್ಮಲ್ಲಿ ಅದರದ್ದು ರೋಲರ್ ಕೂಡ ಇದೆ, ಹಾಗೆ ಶೀಟ್ ಮಾಡಿ ಅದನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಅದನ್ನು ಪೂರ್ತಿಯಾಗಿ ಅವರ ಜವಾಬ್ದಾರಿ ತಗೊಂಡಿದ್ದಾರೆ. ನಾವು ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಮಾತ್ರ ಮಾಡ್ತಾ ಇದ್ದೇವೆ. ಅಂದ್ರೆ ಒಂದು ಸಮತೋಲನ ಸಿಗ್ತದೆ, ಒಂದು ಕಡೆ ರಬ್ಬರ್ ಅದರ ಸ್ವಲ್ಪ ಬೆಲೆ, ಅದರ ಮಾರುಕಟ್ಟೆ ಬೆಲೆ ಕಡಿಮೆ ಆದ್ರೆ ನಿಮಗೆ ಮತ್ತೊಂದು ಕೃಷಿ ಉಂಟು. ಸೊ ಈ ಎಲ್ಲ ಕೃಷಿಯನ್ನು ಮಾಡುವಾಗ, ಮಿಶ್ರ ಕೃಷಿ ಅಂತ ಹೇಳ್ಬೋದು, ಎಲ್ಲ ಮಾಡುವಾಗ ನಿಮಗೆ ಈ ಸಮತೋಲನವನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು, ಸಾಧ್ಯ ಆಗ್ತದೆ. ಅದರಲ್ಲಿ ಹೆಚ್ಚಿನ ಲಾಭ ಸಹ ಸಿಗ್ತದೆ, ನೆಮ್ಮದಿ ಸಹ ಉಂಟು, ಖುಷಿ ಸಹ ಉಂಟು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ. ಇನ್ನು ನಿಮ್ಮ ಮಕ್ಕಳ ಬಗ್ಗೆ, ಮನೆಯವರ ಬಗ್ಗೆ, ಒಂದು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಖಂಡಿತ, ನಮ್ಮದಂದ್ರೆ ಮಕ್ಕಳದಂದ್ರೆ ನನ್ನ ದೊಡ್ಡ ಮಗ MBA ಓದಿದ್ದಾನೆ, ಉದ್ಯೋಗದಲ್ಲಿ ಕೂಡ ಇದ್ದ, ಆದರೆ ನಮ್ಮದೇ ಒಂದು ನಾವು ವ್ಯವಹಾರ ಪ್ರಾರಂಭ ಮಾಡಿದಾಗ ಅವನು ಅದನ್ನು ಬಿಟ್ಟು ಬಂದು ಅವನ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದಾನೆ ಕೃಷಿಯ ಜೊತೆಗೆ. ಅದೇ ರೀತಿ ಅವನ 2 ವರ್ಷದ ಹಿಂದೆ ಅವನಿಗೆ ಮದುವೆ ಆಯಿತು, ಸೊಸೆ ಕೂಡ ಉದ್ಯೋಗದಲ್ಲಿದ್ದವಳು, ಅವಳು ಕೂಡ ಕೃಷಿಯನ್ನೇ ಆಸಕ್ತಿ ಹೊಂದಿದ್ದವಳೆ, ನಮಗೆ ಸೊಸೆಯಾಗಿ ಬಂದದ್ದು ತುಂಬ, ಅದೊಂದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಹಾಗಾಗಿ ಅವಳು ಕೂಡ ಕೃಷಿಯಲ್ಲಿ ತುಂಬ ಆಸಕ್ತಿ ಇದ್ದಾಳೆ. ಈಗ ಎಲ್ಲರೂ ಕೂಡ ಪೇಟೆಯಲ್ಲಿ ಜೀವನವನ್ನೇ ಬಯಸುವರಾದ್ರೂ ಕೂಡ ನಮಗೆ ನಮ್ಮ ಜೀವನಕ್ಕೆ ಸರಿಯಾಗಿ ಹೊಂದುವಂತಹ ನಮಗೆ ಸೊಸೆಯ ಸಿಕ್ಕಿದ್ದಾಳೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬ 2ನೇ ಮಗ, ಅವನು ಕೂಡ ಬೇಟೆಕ್ಕೆ ಓದಿದ್ದಾನೆ ಉದ್ಯೋಗಿ, ಈಗ ಸದ್ಯಕ್ಕೆ ಉದ್ಯೋಗದಲ್ಲಿದ್ದಾನೆ. ಒಂದಷ್ಟು ಸಮಯ ಉದ್ಯೋಗದ ಅನುಭವ ಅಥವಾ ಒಂದು ಏನೊಂದು ಆ ಅನುಭವ ಜೀವನದ ಅನುಭವ ಬೇಕು ಅಂತ ಹೇಳುವುದಕ್ಕೋಸ್ಕರ ಈಗ ಬೆಂಗಳೂರಿನಲ್ಲಿ ಪಾಶ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ. ಇನ್ನೊಂದಷ್ಟು ಸಮಯ, ಒಂದು 5-6 ತಿಂಗಳಲ್ಲಿ ಅವನು ಕೂಡ ಕೃಷಿಗೆ ಬಂದು ನಮ್ಮ ಅಟ್ಟಿಗೆ ಸೇರಿಕೊಳ್ತಾನೆ ಅಂತ ಅವನೇ ಹೇಳ್ತಾ ಇದ್ದಾನೆ, ಬರ್ತೇನೆ ಅಂತ ಹೇಳಿ. ಹಾಗೆ ಮತ್ತೆ ನಿಮ್ಮ ಹಸ್ಬೆಂಡ್ ಯಾವುದು, ಅವರ ಎಜುಕೇಶನ್, ಅವರು ಏನಾದರೂ ಜಾಬ್ ಅಲ್ಲಿ ವೃತ್ತಿಯಲ್ಲಿ ಇದ್ರ? ಇಲ್ಲ, ಅವರು ನಮ್ಮ ಕೃಷಿ, ನಮ್ಮದೇ ಮೂಲತಃ ಕೃಷಿ ಕುಟುಂಬ ನಮ್ದು, ಮುಂದಿನಿಂದಲೂ ನಾವು ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದವರು. ಹಾಗಾಗಿ ಅವರ ಅಣ್ಣಂದಿರಿಬ್ಬರು ಕೂಡ ಉದ್ಯೋಗದಲ್ಲಿ ಇದ್ದ ಕಾರಣ ಕೃಷಿಯನ್ನು ತಂದೆ ತಾಯಿಯವರ ಜೊತೆ, ಅಂದ್ರೆ ನನ್ನ ಅತ್ತೆ ಮಾವಂದಿರ ಜೊತೆ, ಅವರು ಕೃಷಿಯನ್ನು ಅವರನ್ನು ನೋಡಿಕೊಳ್ಳುವುದರ ಜೊತೆಗೆ, ಅಂದ್ರೆ ಅವರನ್ನು ಹೌದು ಹಿರಿಯರ ಒಂದು, ಖಂಡಿತ ತುಂಬಾ ಚೆನ್ನಾಗಿ ಅದೊಂದು ನಮಗೆ ಒಂದು ಅವಕಾಶ. ಖಂಡಿತ ಖಂಡಿತ, ಹಿರಿಯರನ್ನು ನೋಡಿಕೊಂಡು, ಅವರು ಈಗ ಇಲ್ಲ, ಅವರ ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದವರು. ಹಾಗೆ ಅವರು ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ರು, ಈಗ ಸಂಪೂರ್ಣವಾಗಿ ಕೃಷಿಯಲ್ಲೇ ಇದ್ದಾರೆ. ಹೌದು, ಕೃಷಿಯ ಸಂಘ ಸಂಸ್ಥೆಗಳಲ್ಲಿ ಅವರು ನಿರ್ದೇಶಕರು? ಹೌದು, ಆ ರೀತಿಯಾಗಿ ಇದ್ದಾರೆ. ಹೌದೌದು, ಅವರು ಮೊದಲಿಂದಲೇ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರ ಹೆಸರು ಹೇಳ್ಬೋದು? ಅವರು ಚಂದ್ರಶೇಖರ ತಾಳ್ತಜೆ ಅಂತ ಹೇಳಿ, ಅವರು ಅದೇ ಸಾಮಾಜಿಕ ಸಹಕಾರ ಭಾರತಿ ಅಂತೇಳಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂತೂ ಎಲ್ಲ ನಿಮ್ಮ ಇಡೀ ಫ್ಯಾಮಿಲಿಯೇ ಒಂದು ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಉಂಟು. ಎಲ್ಲರೂ ಸಹ ಅದನ್ನೇ ಒಂದು ಎಜುಕೇಶನ್ ಒಟ್ಟಿಗೆ ಆ ಒಂದು ಮಾದರಿಯಾಗಿ, ಯಾಕೆ ಅಂತ ಹೇಳಿದ್ರೆ ಈಗಿನ ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಕಲಿತು ನಾವು ಹೆಚ್ಚಾಗಿ ಉದ್ಯೋಗದಲ್ಲೇ ಹೊರಗಡೆ ಹೋಗ್ತೇವೆ, ಅಷ್ಟೊತ್ತಿಗೆ ಬೇಕಾದಷ್ಟು ಮನೆಯಲ್ಲಿ ಭೂಮಿ ತೋಟ ಕೃಷಿ ಎಲ್ಲ ಇರ್ತದೆ, ಆಗ ಆ ಭೂಮಿಯನ್ನು ನೋಡ್ಕೊಳ್ಳುವವರೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಕೆಲವೊಂದು ಕಡೆ ನೋಡುವಾಗ. ಆದ್ರೆ ಈ ಅದರಿಂದ ನಮಗೆ ಕೃಷಿಯಲ್ಲಿ ಒಂದು ನೆಮ್ಮದಿ ಉಂಟು ಅಂತೇಳಿ ಒಂದು ತಿಳ್ಕೊಳ್ಳುವ ಮಟ್ಟಿಗೆ ಒಂದು ನಿಮ್ಮ ಫ್ಯಾಮಿಲಿ ಖಂಡಿತ ಇದೆ, ಅದು ನೀವು ಮಾಡ್ತಾ ಇದ್ದೀರಾ ಅದನ್ನು ಮನೆಯವರೊಂದಿಗೆ, ಮಕ್ಕಳು ಸಹ ನಿಮ್ಮೊಟ್ಟಿಗೆ ಸೇರಿಕೊಂಡು ಮುಂದಿನ ಎಜುಕೇಶನ್ ಬೇಕು ಖಂಡಿತ. ಎಜುಕೇಷನ್ ನಮ್ಮ ಅದರೊಟ್ಟಿಗೆ ನಮ್ಮ ಈ ಕೃಷಿಯನ್ನು, ಅದರ ಫಲವತ್ತತೆ, ಆ ಭೂಮಿಯ ಫಲವತ್ತತೆ ನಾವು ಹಾಗೆ ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಅದು ಅದರಿಂದಲೇ ನಮ್ಮ

ಪ್ರೇಮದಿಂದ ನೀ ಕರೆಯ ಬರುವನು, ಪ್ರೇಮದಿಂದ ನೀ ಕರೆಯ ಬರುವನು, ಭಕ್ತನೊಬ್ಬನೇ ಅವನ ಗೆಲುವನು ಎಂದೆಂದು. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಸಂಗೀತ ಹೆಚ್ ಕಟ್ಟಿ ಅವರು ಹಾಡಿರುವ ಸದಾನಂದ ಅವರ ಭಕ್ತಿ ರಚನೆ. ಧನ್ಯನಾದೇನೋ ಮುಖ್ಯ ಪ್ರಾಣ, ಧನ್ಯನಾದೇನೋ ಮುಖ್ಯ ಪ್ರಾಣ, ಪ್ರಸನ್ನನಾದೇಯನಗೆ ಇನ್ನೇನನು ಮಾನ, ಧನ್ಯನಾದೇನೋ ಮುಖ್ಯ ಪ್ರಾಣ, ಧನ್ಯನಾದೇನೋ ಮುಖ್ಯ ಪ್ರಾಣ, ಪ್ರಸನ್ನ ಇನ್ನೇನನು ಮಾನ, ಧನ್ಯನಾದೇನೋ ಮುಖ್ಯ ಪ್ರಾಣ, ಮಾನ್ಯನಾದೇನೋ ಜಗತ್ರಾಣ, ಮಾನ್ಯನಾದೇನೋ ಜಗತ್ರಾಣ, ನಾನಿನ್ನ